ಜೀವ ವೈವಿಧ್ಯವನ್ನು ಮಮತೆಯಿಂದ ಸಲಹುತ್ತಲೇ ಇರುವ ವಸುಂಧರೆ ನಮಗೆ ಆಸರೆ ನೀಡಲಿ. ಪ್ರಕೃತಿಯ ಬಗ್ಗೆ ಕಾಳಜಿಯೊಂದಿಗೆ ನಮ್ಮ ಜೀವನ ನಡೆಸುವಂತಾಗಲಿ. ಆ ನಿಟ್ಟಿನಲ್ಲಿ ಅಗತ್ಯ ಶಕ್ತಿಯನ್ನು ಆ ಪ್ರಕೃತಿ ಮಾತೆ ನಮಗೆ ದಯಪಾಲಿಸಲಿ. ಋತುಗಳ ಯಜಮಾನನೇ, ಋತುಗಳ ಯಜಮಾನನೇ, ಚಿಗುರು ಹಸಿರು ನಿನ್ನ ಸಂಭ್ರಮವೇ. ಬೆಳಕಿನ ಮನೆಯು ನಿನ್ನದಂತೆ, ಹಸಿರೇ ತಳಿರು ತೋರಣವಂತೆ, ಬೆಳೆಗುದೇ ನಿನ್ನ ಹಬ್ಬವಂತೆ. ಗಾನ ಕಲಕಲ ನೀರ ಕಿಲಕಿಲ, ಮಲೆಯ ಮಾರುತದ ಮಾತು ಸಲಸಲ, ನಿಸರ್ಗ ಸಲ್ಲಾಪವೇ. ಮತ್ತೊಮ್ಮೆ ವಿಶ್ವ ಪರಿಸರ ದಿನದ ಶುಭಾಶಯಗಳು. ವಸುಂಧರೆ ಆಸರೆ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ವಿಶೇಷ ರೂಪಕ ಕೇಳಿದಿರಿ. ರಚನೆ ಡಾಕ್ಟರ್ ಕೆ ಆರ್ ರವೀಂದ್ರ. ನಿರೂಪಣೆ ಹಾಗೂ ಪ್ರಸ್ತುತಿ ಆರ್ ಲೋಕೇಶ್ವರಿ. ಸಹ ನಿರೂಪಣೆ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. ಎಲೆಗಳ ಮೇಲೆ ರವಿ ಕಿರಣದ ನೆತ್ತನ, ಹಕ್ಕಿಗಳ ಗಾಯನ ಎಲ್ಲವೂ ವಿನೂತನ. ಇಂಥ ಪುಣ್ಯ ಮಣ್ಣಿನಲ್ಲಿ ಹುಟ್ಟುವುದೆ ಪಾವನ, ಪತ್ರ ಪುಷ್ಪ ಸಿಂಚನ ಚಿತ್ತ ಚಂದ ಚೇತನ. ಟಿವಿ ಹಂಗಾಮ ನೋಟ ಸಂಭ್ರಮ, ಶೂನ್ಯ ಶೂನ್ಯ ಶೂನ್ಯ ಹೋ ನನ್ನ ದೇವರು, ಇನ್ನ ತವರು ನನ್ನಂತ ಧನ್ಯ ಧನ್ಯ ಧನ್ಯ ಹೋ. ನೀನೆಂಥ ಮಮತಾಮಯಿ. ಈಗ ಒಂದು ಪರಿಸರ ಗೀತೆಯನ್ನು ಕೇಳೋಣ. ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು. ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು. ಸಿರಿಯ ಅರಿಯದ ವನ ಬದುಕು ಏಕೆ ಬೇಕು, ಕಾಡ ಕಳಿದು ಬದುಕುವವರ ಆಚೆ ನೂಕಬೇಕು. ವನದ ಸಿರಿಯ ಅರಿಯದ ವನ ಬದುಕು ಏಕೆ ಬೇಕು, ಕಾಡ ಕಳಿದು ಬದುಕುವವರ ಆಚೆ ನೂಕಬೇಕು. ಚಿಮಣಿ ಮುಗಿದ ಹೊಗೆಯ ಕವಿದ ಉಸಿರ ಬಿಗಿತ ಸಾಕು, ಹಸಿರು ಕೊಡುವ ಸ್ವಚ್ಛ ಹವೆಯೇ ನಮಗೆ ಇಂದು ಬೇಕು, ಹಸಿರು ಕೊಡುವ ಸ್ವಚ್ಛ ಹವೆಯೇ ನಮಗೆ ಇಂದು ಬೇಕು. ಕಾಡು ಬೇಕು ಕಾಡು ಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು.